ಬಿವೈ ವಿಜಯೇಂದ್ರ ಮನವಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರಕ್ಕಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುವಾರ್ಷಿಕ ಕಳೆಗಳ ನಿಯಂತ್ರಣ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಬಹುವಾರ್ಷಿಕ ಕಳೆಗಳ ನಿಯಂತ್ರಣ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಹುವಾರ್ಷಿಕ ಕಳೆಗಳು ಯಾವ ರೀತಿ ನಮ್ಮ ಬೆಳೆಯಲ್ಲಿ ಹಾನಿ ಮಾಡ್ತಾ ಇದ್ದಾವೆ, ಜೊತೆಗೆ ಇವುಗಳ ಒಂದು ನಿರ್ವಹಣೆ ಅಥವಾ ನಿರ್ಮೂಲನೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಎಂ ಆರ್ ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಬಹುವಾರ್ಷಿಕ ಕಳೆಗಳು ಅಂತ ಹೇಳ್ತೀವಿ, ಬಹುವಾರ್ಷಿಕ ಕಳೆಗಳಂದ್ರೆ ಯಾವ್ಯಾವ ಬರ್ತವೆ? ಮುಖ್ಯವಾಗಿ ಕಳೆಗಳಂದ್ರೆ ಮಾರಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಬೇಸಾಯ ಮಾಡ್ಬೇಕಾದ್ರೆ ಅತಿ ಹೆಚ್ಚು ನಮ್ಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಕಳೆಗಳಿಂದ, ಕೀಟದಿಂದ ಆಗಿರ್ಬೋದು, ರೋಗದಿಂದ ಆಗಿರ್ಬೋದು. ಕಡಿಮೆ ಇದ್ರೂ ಸಹ ಈ ಕಳೆಗಳಿಂದ ಹೆಚ್ಚು ಹೆಚ್ಚು ಹಾನಿ ಆಗ್ತಾ ಇದೆ. ಸೊ ಅನೇಕ ರೀತಿಯ ಕಳೆಗಳಿರ್ತವೆ, ಅದರಲ್ಲಿ ಪ್ರತಿ ವರ್ಷವೂ ಬರ್ತಾ ಇರ್ತಕ್ಕಂಥ ವರ್ಷದಲ್ಲೇ ಮುಗಿಸ್ತಕ್ಕಂಥ ಒಂದು ಕಳೆಗಳಿರ್ಬೋದು ಅಥವಾ ವರ್ಷಕ್ಕಿಂತಲೂ ಹೆಚ್ಚಿಗೆ. ಸೊ ನಾವು ಬಹುವಾರ್ಷಿಕ ಕಳೆಗಳು ಅಂದರೆ 2 ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಲ್ಲಿ ಅದು ಒಂದು ಒಂದು ಬೆಳೆಯನ್ನ ಕಂಪ್ಲೀಟ್ ಮಾಡಿದ್ರೆ, ಅಂದ್ರೆ ಅದು ಪೂರ್ತಿ ಪ್ರಮಾಣದ ಒಂದು ಬೀಜದಿಂದ ಬೀಜಕ್ಕೆ ಅಥವಾ ಒಂದು ಅದರ ಒಂದು ಬೆಳವಣಿಗೆ 2 ವರ್ಷಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಅದನ್ನ ನಾವು ಬಹುವಾರ್ಷಿಕ ಕಳೆಗಳು ಅಂತ ಕರಿತೀವಿ. ಇಲ್ಲಿ ಬಹುವಾರ್ಷಿಕ ಕಳೆಗಳಲ್ಲಿ ಯಾವ್ಯಾವ ಬರ್ತಾವೆ ಸಾಮಾನ್ಯ ನೀವೆಲ್ಲ ಹೇಳೋದು ನಮ್ಮ ರೈತರಿಗೆ ಯಾವ್ಯಾವ ಕಳೆಗಳು ಬಹುವಾರ್ಷಿಕ ಕಳೆಗಳಾಗಿ ಕಾಡ್ತಾ ಇದ್ದಾವೆ? ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ನಮಗೆ ತುಂಗೆ, ಗರ್ಕೆ, ಪಾರ್ಥೇನಿಯಂ ಇರ್ಬೋದು, ಬೇಲಿ ಗಿಡ, ಕಾಡು ಬದನೆ, ಕಾಡು ಜೋಳ, ಮುಗ್ಗಲು ಮುಳ್ಳು ಮತ್ತು ಹಳದಿ ಡಾಕ್ ಮುಂತಾದ ಅನೇಕ ರೀತಿಯ ನೂರಾರು ರೀತಿಯ ಒಂದು ಬಹುವಾರ್ಷಿಕ ಕಳೆಗಳಿದ್ದಾವೆ. ಅತಿ ಹೆಚ್ಚು ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಬಹುವಾರ್ಷಿಕ ಕಳೆಗಳು ಭೂ ಅಂದರೆ ಬೆಳೆ ಬೆಳೀತಕ್ಕಂಥ ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದಿರ್ತಕ್ಕಂಥ ಹೊಲ ಇರ್ಬೋದು, ಮುಂತಾದ ಕಡೆ ಬರ್ತಕ್ಕಂಥ ಒಂದು ಕಳೆಗಳಾಗಿರ್ತಾವೆ ಇವು. ಸೊ ಇವು ಪ್ರಮುಖ ಕಳೆಗಳಾಗಿದ್ದಾವೆ. ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಸಮಸ್ಯೆ ಹೇಳೋದು ಈ ತುರುಬಿ ಗಿಡ ಅಥವಾ ತುಂಬೆ ಗಿಡ ಅಂತ ಹೇಳ್ತಾರೆ, ಅದು ಬರುತ್ತೆ, ಜೊತೆಗೆ ಕರಿಕೆ ಮತ್ತು ಜೇಕು ಹೇಳ್ತಾರೆ, ಇವು ಜಾಸ್ತಿ ಬರ್ತಾವ್ರಿ, ಏನ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಈಗ ನಾವು ಕರಿಕೆಯನ್ನು ತೆಗೆದುಕೊಂಡಾಗ, ಗರಿಕೆ ಗರಿಕೆ ಬಹುವಾರ್ಷಿಕ ಕಳೆ ಬಹಳಷ್ಟು ಸಮಸ್ಯೆ ಮಾಡ್ತದೆ ನಮ್ಮ ಹಣ್ಣಿನ ಬೆಳೆಗಳಿರ್ಬಹುದು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ಬೆಳೆಗಳಲ್ಲಿ ಕೆಲವೊಂದು ಸಮಸ್ಯೆ ಮಾಡ್ತದೆ. ಹೇಗೆ ಗರಿಕೆ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕು ಅಂತ ಹೇಳ್ತಿರ್ತಾವೆ, ಒಣಬೇಸಾಯದಲ್ಲಿ ಮತ್ತು ನೀರಾವರಿಯಲ್ಲಿ? ಇದು ಬೇರೆ ನಿಮಗೆ ಏಕವಾರ್ಷಿಕ ಕಳೆಗಳಿಗೂ ಮತ್ತು ಬಹುವಾರ್ಷಿಕ ಕಳೆಗಳಿಗೆ ನಾವು ಒಂದು ಹತೋಟಿ ಕ್ರಮಗಳೇ ಬೇರೆ ಬೇರೆ ಆಗಿರ್ತವೆ. ಸೊ ಏಕವಾರ್ಷಿಕ ಕಳೆಗಳು ಏನು ಅಂದರೆ ಅವು ಬೀಜಗಳಿಂದ ಬೆಳವಣಿಗೆ ಹೊಂದಿ ಮತ್ತೆ ಇನ್ನೊಂದು ಗಿಡ ಆಗ್ಬೇಕಂದ್ರೆ ಬೀಜದಿಂದನೇ ಆಗ್ಬೇಕು. ಅದೇ ಇದು ಏನು ಬಹುವಾರ್ಷಿಕ ಕಳೆಗಳಾಗಿರ್ಬೋದು, ನೀವು ಹೇಳ್ದಂಗೆ ತುಂಗೆ ಇರ್ಬೋದು, ಗರಿಕೆ ಇರ್ಬೋದು, ಮುಂತಾದ ಈ ಒಂದು ಬಹುವಾರ್ಷಿಕ ಕಳೆಗಳು ಬೇರುಗಳಿಂದ ಇರ್ಬೋದು, ಕೆಲವೊಂದು ಈಗ ಪಾರ್ಥೇನಿಯಂ ತಗೊಂಡ್ರೆ ನಮಗೆ ಬೀಜದಿಂದ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕಳೆ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಬೇರಿನಿಂದ, ಗೆಡ್ಡೆಯಿಂದ ಮತ್ತು ಗೆಣಸು ಬಳ್ಳಿಯಿಂದಲೂ ಬರ್ತಕ್ಕಂಥ ಈ ಒಂದು ಅನೇಕ ಬಹುವಾರ್ಷಿಕ ಕಳೆಗಳು ನಮಗೆ ಹತೋಟಿ ಮಾಡೋದೇ ಕಷ್ಟ ಅಂತ ಅನಿಸುತ್ತೆ. ಹತೋಟಿ ಮಾಡೋದು ಯಾಕೆ ಕಷ್ಟ ಅಂದರೆ, ನಾವೇನಾದರೂ ಈಗ ಮುಖ್ಯವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಉಳುಮೆ ಮಾಡಿ ಕೆಲವೊಂದು ಏಕವಾರ್ಷಿಕ ಕಳೆಗಳನ್ನು ಹತೋಟಿ ಮಾಡ್ತೀವಿ. ಅದೇ ಈ ಬಹುವಾರ್ಷಿಕ ಕಳೆಗಳಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿರ್ತಕ್ಕಂತ ಬೇರುಗಳು ಏನಾದ್ರೂ ಕಟ್ಟಾಗಿ ಹೊಲ ತುಂಬಾ ಆಗ್ಬಿಡ್ತಾವ, ಒಂದೊಂದು ಸಣ್ಣ ಸಣ್ಣ ಬೇರು ಕೂಡ ಒಂದೊಂದು ಗಿಡ ಆಗ್ಬಿಡ್ತಾವ. ಸೊ ಅದನ್ನ ಹತೋಟಿ ಮಾಡೋದು ಬಹಳ ಕಷ್ಟ. ಸೊ ರೈತ ಬಾಂಧವರು ಏನು ಈ ಏಕವಾರ್ಷಿಕ ಒಂದು ಅಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ ಬರ್ತಕ್ಕಂಥ ಕಳೆಗಳಿಗೂ ಇವಕ್ಕೂ ಭಾರಿ ವ್ಯತ್ಯಾಸ ಇರ್ತವೆ. ಸೊ ಹತೋಟಿ ಮಾಡೋದು ಬಹಳ ಬಹಳ ಕಷ್ಟ. ಹೇಗೆ ಈಗ ಗರಿಕೆಗೆ ಬಂದ್ರೆ ತಾವು ಹೇಳೋದು ರೈತರಿಗೆ ಏನ್ ಮಾಡ್ಲಿಕ್ಕೆ ಹೇಳ್ತಾರೆ, ಯಾವ ರೀತಿ ಹತೋಟಿ ಮಾಡಬೇಕು ಗರಿಕೆಗೆ ನೋಡ್ರಿ? ಮೊದಲೆಲ್ಲ ಏನ್ ಮಾಡ್ತಿರು, ಆಳವಾದಂತ ಉಳುಮೆ ಮಾಡ್ರಿ ಅಂತ ಹೇಳ್ತಿದ್ರು, ಅಥವಾ ಮೊದಲೆಲ್ಲ ರೈತರು ಗುದ್ದಲಿ ತಗೊಂಡು ಹಡ್ಡಿ ಬೇರೆ ಸಮೇತವಾಗಿ 4 ಗಂಟು 5 ಗಂಟು 1 ಫೂಟು 2 ಫೂಟು ಉದ್ದ ಇರ್ತಿತ್ತು ಒಳಗಡೆ ಬೇರದು ಗರಿಕೆಯನ್ನು ಮಾಡ್ತಾರೆ. ಈಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ಹೊಲದಲ್ಲಿ ನೀರಾವರಿ ನೋಡಿದಲ್ಲೇ ಗರಿಕೆ ಬೆಳೆದಿರ್ತದೆ, ಹಂಗೆ ತೋಟಗಾರಿಕೆ ಬೆಳೆಗಳು ಗಿಡಗಳು ಇರ್ತವೆ, ಅದು ಗಿಡ ಇರ್ತದೆ ಕೆಳಗೆ ಏನು ಮಾಡಲ್ಲ ಗರಿಕೆ ಅದೇನು ಮಾಡ್ದಂತ ಅಂತಿರ್ತಾರೆ ರೈತರು, ನೀವು ತಜ್ಞರಾಗಿ ಏನ್ ಹೇಳ್ತೀರಿ? ಸೊ ಕೆಲವೇ ಕೆಲವು ಈಗ ನೀವು ನೋಡ್ಬೋದು ಒಂದು ಭಾಗದಲ್ಲಿ ಹೊಲದಲ್ಲಿ ಒಂದು ಭಾಗದಲ್ಲಿ ಸಣ್ಣ ಪ್ಯಾಚ್ ಅಲ್ಲಿ ಏನಾದ್ರೂ ಈ ಒಂದು ಗರಿಕೆ ಅಂತಕ್ಕಂಥದ್ದು ಬಂದ್ರೆ ಒಂದು ವರ್ಷ ಏನಾದ್ರೂ ಬಿಟ್ರೆ ಅದು ಹೊಲ ತುಂಬಾ ಆಡ್ಕೋಬಿಡುತ್ತೆ. ಸೊ ಈ ಹತೋಟಿ ಮಾಡ್ಬೇಕಾದ್ರೆ ಅನೇಕ ಒಂದು ಕಾರ್ಯಕ್ರಮಗಳಿದಾವೆ, ಅಂದ್ರೆ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನ ಹತೋಟಿ ಮಾಡ್ಬೋದು. ಸೊ ಮುಖ್ಯವಾಗಿ ರೈತರು ಏನಪ್ಪ ಅಂದ್ರೆ ಯಾವ್ದೇ ಒಂದು ಕಳೆ ಬಂದ್ರೆ ರಾಸಾಯನಿಕಗಳು ಹೊಡಿಬೇಕಂತಾರೆ, ಇಲ್ಲ ಮತ್ತೆ ಅವುಗಳನ್ನ ಹತೋಟಿ ಮಾಡ್ಬೇಕಂದ್ರೆ ಉಳುಮೆ ಮಾಡೇ ಮಾಡ್ಬೇಕಾಗತ್ತ ಅಂತ ಅಂತಾರೆ. ಸೊ ಮುಖ್ಯವಾಗಿ ಈ ಒಂದು ರೀತಿಯ ಬಹುವಾರ್ಷಿಕ ಕಳೆಗಳನ್ನು ಮಾಡ್ಬೇಕಂದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕು. ಸೊ ಒಂದು ಈಗ ಮುಖ್ಯವಾಗಿ ಏನಪ್ಪ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಯಾವ ಬೆಳೆಗಳು ಅವು ಬರ್ತವೆ ಅವನ್ನ ಈ ಒಂದು ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು. ಮತ್ತು ಈಗ ಸರಿಯಾದ ಸಮಯ ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಮಾಡೋದ್ರಿಂದ ನೀವ್ ಹೇಳ್ದಂಗೆ 1 ಅಡಿ ಕೆಳಗಡೆ 2 ಅಡಿ ಕೆಳಗಡೆ ಇರತಕ್ಕಂಥ ಬೇರುಗಳೆಲ್ಲನೂ ಮೇಲ್ಗಡೆಗೆ ಬಂದು ಅವು ಈ ಒಂದು ಬಿಸಿಲಿಗೆ ಒಣಗ್ತವೆ. ಇದು ಬಹಳ ಮುಖ್ಯ. ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಎಲ್ಲಿ ಈ ಒಂದು ಗರಿಕೆ ಅಥವಾ ತುಂಗೆ ಜಾಸ್ತಿ ಇರುತ್ತೆ ಅದನ್ನ ಪ್ರತಿ ವರ್ಷ ಮಾಡೋದ್ರಿಂದ ನಿಮ್ಗೆ ಅವುಗಳನ್ನ ಹತೋಟಿ ಮಾಡ್ಬೋದು. ಇನ್ನೊಂದು ಭೂ ಒದಿಕೆ ಅಂದ್ರೆ ನೀವು ಬಂದಿರ್ತಕ್ಕಂಥ ಹೊಲದಲ್ಲಿ ಬಂದಿರತಕ್ಕಂಥ ಕಸ ಕಡ್ಡಿಗಳನ್ನ ಅಲ್ಲೇ ಬಿಟ್ಟು ಅವನ್ನ ಕೊಳೆದ್ರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇವುಗಳ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ, ಮತ್ತೆ ಒಂದು ಬೆಳೆ ಸಮಯದಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ, ಬೇರೆ ಬೇರೆ ಬೆಳೆಗಳನ್ನ ಅಂತರವಾಗಿ ಬೆಳೆಯೋದ್ರಿಂದ, ಮತ್ತೆ ನೀವು ಆಗ್ಲೇ ಹೇಳ್ದಂಗೆ ಕೈಯಿಂದ ತೆಗಿತಕ್ಕಂಥದ್ದು. ಮೊದಲಿಗೆ ಹಿಂದಿನ ಕಾಲದಲ್ಲಿ ರೈತರು ಏನ್ ಮಾಡ್ತಾ ಇದ್ರು ಅಂದ್ರೆ ಬುದ್ಧಿ ತಗೊಂಡು ಆಳವಾಗಿ ಕೆತ್ತಿ ಒಂದೊಂದು ಬೇರ್ನ ಕೂಡ ಬೇರಿನ ಸಮೇತ ತೆಗೆದು ಅದನ್ನ ಸುಡ್ತಾ ಇದ್ರು. ಸೊ ಈಗೇನಾಗಿದೆ ಅಂದ್ರೆ ಆಳುಗಳ ಅಭಾವ ಮತ್ತು ಬೇರೆ ಬೇರೆ ಒಂದು ಪರಿಸ್ಥಿತಿನಲ್ಲಿ ವಿಶಾಲವಾದ ಹೊಲದಲ್ಲಿ ಮಾಡೋದು ಬಹಳ ಕಷ್ಟ ಆಗುತ್ತೆ, ಕಷ್ಟ ಆಗ್ಬಿಡುತ್ತೆ. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಸಾಯನಿಕಗಳು ಬಂದಿದ್ದಾವೆ, ಅವುಗಳನ್ನ ನಾವು ಹೊಡೆದ್ರಿಂದ ನಾವು ಅವುಗಳನ್ನ ಹತೋಟಿ ಮಾಡ್ಬೋದು. ಈ ರಾಸಾಯನಿಕಗಳಲ್ಲಿ ಈಗ ಏನಪ್ಪ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಏನು ಅಂದ್ರೆ ರಾಸಾಯನಿಕಗಳು ಒಡೆದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತ ಒಂದು ಗರ್ಕೆ ತುಂಗೆ ಒಣಗುತ್ತೆ, ಅದೇ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಒಣಗೋದಿಲ್ಲ, ಮತ್ತೆ ಜಿಗಿತದೆ, ಮತ್ತೆ ಜಿಗಿತೈತೆ. ಒಂದು ಕೆಲವೊಂದು ವಾರಗಳ ನಂತರ ಮತ್ತೆ ಚಿಗುರು ಹೊಡಿತೈತೆ, ಮತ್ತೆ ಆಗ್ತವೆ. ಈಗೇನವ ಅಂದ್ರೆ ಬೆಳೆ ಬೆಳೆಯ ಸಮಯದಲ್ಲಿ ಅಥವಾ ಮುಂಗಾರಿನಲ್ಲಿ ರಾಸಾಯನಿಕಗಳು ಹೊಡೆದು ಹತೋಟಿ ಮಾಡ್ಕೊಂಡು ಬೆಳೆ ಬೆಳವಣಿಗೆ ಮಾಡ್ಕೋಬಹುದು, ಬೆಳೆ ಮಾಡ್ಕೋಬಹುದು. ಇಂತ ಒಂದು ರಾಸಾಯನಿಕಗಳು ಬಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದ ಭೂಮಿನಲ್ಲಾದ್ರೆ ಇಂತ ಒಂದು ಸಂದರ್ಭದಲ್ಲಿ ಗ್ಲೈಪೋಸೇಟ್ ಅಂತ ಬರುತ್ತೆ, ಗ್ಲೈಪೋಸೇಟ್ ಅಥವಾ ಮೀರಾ 71 ಅಂತ ಬರ್ತಕ್ಕಂತ ಒಂದು ಕೆಮಿಕಲ್ ಬರುತ್ತೆ. ಅದನ್ನ ನಾವು ಸಿಂಪರಣೆ ಮಾಡೋದ್ರಿಂದ ನಾವು ಆ ಒಂದು ಎಲ್ಲ ತುಂಗೆ ಆಗಿರ್ಬೋದು ಗರ್ಕೆ ಆಗಿರ್ಬೋದು ಸಂಪೂರ್ಣವಾಗಿ ಒಣಗುತ್ತೆ. ಅದು ಬೆಳೆದಂತ ತುಂಗೆ ಗರ್ಕೆ ಮೇಲೆ ಕಳೆನಾಶಕವನ್ನ ಸಿಂಪರಣೆ ಮಾಡಬೇಕು. ಹೌದು, ಈ ಕಳೆನಾಶಕವನ್ನ ನಾವು ಸಿಂಪರಣೆ ಮಾಡೋದ್ರಿಂದ 5 ml 1 liter ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ನಾವು ಈ ಒಂದು ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು. ಮತ್ತೆ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೂ ಸಹ ಈಗ ನಾವು ಮೀರಾ 71 ಅಥವಾ ಗ್ಲೈಪೋಸೇಟ್ ಏನ್ ಹೇಳ್ತೀವಿ, ಇದು ಬೇರುಗಳಿಗೂ ಸಹ ಒಂದು ತಲುಪ್ತಕ್ಕಂಥ ಒಂದು ಕಳೆನಾಶಕ ಇದೆ. ಇದು ಹೊಡೆಯೋದ್ರಿಂದ ನಾವು ಹತೋಟಿ ಮಾಡ್ಕೋಬಹುದು. ಇದಲ್ದ ಇನ್ನೊಂದು ಪ್ಯಾರಾಕ್ವಾಟ್ ಅಂತ ಬರುತ್ತೆ, ಅದನ್ನ ನಾವು ಹೊಡ್ಕೋಬಹುದು. ಅದು ಅಷ್ಟೇ 5 ml, ಅದು 5 ml 1 liter ಹಾಕೊಂಡು ಹೊಡೆಯೋದ್ರಿಂದ ಸೊ ಹತೋಟಿ ಮಾಡ್ಕೋಬಹುದು ರಾಸಾಯನಿಕಗಳಿಂದ. ಮತ್ತೆ ಇನ್ನು ಕೆಲವು ರೈತರು ಹೆಚ್ಚಿಗೆ ಹೆಚ್ಚು ಇರ್ತಕ್ಕಂಥ ಹೊಲದಲ್ಲಿ ಮುಂಗಾರಿಗಿಂತಲೂ ಮುಂಚಿತವಾಗಿ ಸುಡ್ತಾರೆ. ಸುಡೋದ್ರಿಂದಲೂ ಏನಾಗುತ್ತೆ ಅಂದ್ರೆ ಭೂಮಿಯ ಮೇಲ್ಭಾಗ ಮತ್ತು ಗೆಡ್ಡೆ ಅಂದ್ರೆ ಒಂದು 1/2 ಅಡಿ ಆಳದಲ್ಲಿರ್ತಕ್ಕಂಥ ಗೆಡ್ಡೆಗಳು ಸಹ ಇದರಿಂದ ಸುಟ್ಟು ಹೋಗ್ತವೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆ ಒಂದು ಸುಡ್ದಂತ ಹೊಲದಲ್ಲಿ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಇದು ಒಳ್ಳೆಯ ಒಂದು ಹತೋಟಿ ಕಾರ್ಯಕ್ರಮ ಅಲ್ಲ, ಆದ್ರೂ ರೈತರು ಹೆಚ್ಚು ಈ ಒಂದು ಗರ್ಕೆ ಸಮಸ್ಯೆ ಸುಡ್ತಾರೆ. ಹೌದು ಹೌದು. ಈಗ ಒಣಬೇಸದಲ್ಲಿ ರೈತ ಬಾಂಧವರು ಆಳವಾದ ಉಳುಮೆಯನ್ನ ಮಾಡಬಹುದು, ಗರಿಕೆ ಇದ್ದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಆಳವಾದ ಉಳುಮೆಯನ್ನ ಮಾಡೋದ್ರಿಂದ ಮತ್ತು ಆ ಬೇರುಗಳನ್ನೆಲ್ಲ ಸರಿಯಾಗಿ ಆರಿಸಿ ಸುಡ್ಬೇಕವನ್ನ, ಮತ್ತೆ ಒಗೆದು ಮತ್ತೆ ಮಳೆ ಬಂತಂದ್ರೆ ಮತ್ತೆ ಚಿಗಿತ್ ಬಿಡ್ತಾವ ಅಲ್ಲೇ ಬೇರುಗಳು. ಹೌದು ಹೌದು. ಆಳವಾದ ಉಳುಮೆ ಮಾಡಬಹುದು. ಈಗ ತೋಟಗಾರಿಕೆ ಬೆಳೆಗಳಿರ್ತವೆ, ತೋಟಗಾರಿಕೆ ಬೆಳೆಗಿದ್ದಾಗ ಅಲ್ಲಿ ಆಳವಾದ ಉಳುಮೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ದಾಳಿಂಬೆ ಇರಬಹುದು ಅಥವಾ ಬೇರೆ ಬೇರೆ ಬಹುವಾರ್ಷಿಕ ಬೆಳೆಗಳಿರ್ತವೆ, ಅಲ್ಲಿ ಕಳೆನಾಶಕನ ಹೊಡಿಬೇಕು. ಅಲ್ಲಿ ಕಳೆನಾಶಕನೇ ಹೊಡಿಬೇಕು, ಬೇರೆ ಯಾವುದೇ ಒಂದು ರೀತಿ ಅಂದ್ರೆ ಈಗ ನಾವು ರಾಸಾಯನಿಕ ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ರೈತರು ರಾಸಾಯನಿಕಗಳನ್ನ ಬಳಸೋದಿಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒದಕೆ ಮಾಡಬಹುದು. ಕೆಲವರು ಗಿಡದ ಸುತ್ತ ಒಂದು ಪ್ಲಾಸ್ಟಿಕ್ ಒದಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಳೆಗಳು ಬರೋದಿಲ್ಲ, ಮತ್ತು ಗಿಡಗಳ ಬೆಳವಣಿಗೆನು ಚೆನ್ನಾಗುತ್ತೆ, ಮತ್ತು ತೇವಾಂಶನೂ ಸಂರಕ್ಷಣೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಬೇರೆ ಯಾವುದೇ ಒಂದು ಪದ್ಧತಿ ಸಿಗೋ ಅಂದ್ರೆ ಅನುಕೂಲ ಆಗೋದಿಲ್ಲ ಅಂತ ಸಮಯದಲ್ಲಿ ಮಾತ್ರ ರಾಸಾಯನಿಕಗಳಿಗೆ ಹೋಗ್ಬೇಕಾಗುತ್ತೆ. ನಾನಾಗ್ಲೇ ಮೇಲೆ ಹೇಳ್ದಂಗೆ ಒಂದು ಗ್ಲೈಪೋಸೇಟ್ ಅಥವಾ ಪ್ಯಾರಾಕ್ವಾಟ್ ಅಂತಕ್ಕಂಥ ಕಳೆನಾಶಕಗಳನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಯಾಕೆಂದ್ರೆ ಇದು ಯಾವುದೇ ಒಂದು ಹಸಿರು ಒಂದು ಗಿಡ ಬೆಳೆ ಇದ್ರೆ ಒಣಗೋಗ್ಬಿಡುತ್ತೆ. ಸೊ ಅದನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಮತ್ತೆ ಯಾವುದೇ ರಾಸಾಯನಿಕಗಳು ಬೇಡ ಅಂದ್ರೆ ಬೇರೆ ರೀತಿಯ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಅಂದ್ರೆ ರಾಸಾಯನಿಕ ಬೇಡ ಅಂತಂದ್ರೆ ಪದ್ಧತಿ ಮತ್ತೆ ಬೇರೆ ಅಂದ್ರೆ ಆಳವಾದ ಉಳುಮೆ ಮಾಡಬೇಕು, ಅದನ್ನೇ ಮಾಡಬೇಕು, ತೆಗಿಬೇಕಂತ ಹೇಳ್ತಿರ್ತಾವ. ಹೌದು. ಮತ್ತೆ ಕಸ ಕಡ್ಡಿನೂ ಸಹ ನಮ್ಗೆ ಬೇರೆ ಕಳೆ ಇಲ್ದಿರ್ತಕ್ಕಂತ ಕಸ ಕಡ್ಡಿನ ಭೂ ಒದಕೆ ಆಗಿ ಒದಿಸೋದ್ರಿಂದಲೂ ಸಹ ಈ ಒಂದು ಗಿಡಗಳ ಅಂದ್ರೆ ಕಳೆಗಳ ಒಂದು ಬೆಳವಣಿಗೆನ ಕತ್ತೋಟಿ ಮಾಡಬಹುದು. ಈಗ ನೀರಾವರಿ ಪ್ರದೇಶದಲ್ಲಿ ಗರಿಕೆ ಜೇಕು ಚೆನ್ನಾಗಿ ಸಿಗುತ್ತಿರ್ತದೆ, ಆಮೇಲೆ ನೀವು ಗ್ಲೈಫಾಸೇಟ್ ಅಥವಾ ಪ್ಯಾರಾಕ್ವಾಟ್ ಔಷಧಿಯನ್ನ ಕಳೆನಾಶಕವನ್ನ ಸಿಂಪರಣೆ ಮಾಡ್ತೀವಿ, ಒಣಗಿ ಬಿಡುತ್ತೆ ಅದು. ಹೌದು. ಒಣಗಿ ಮತ್ತೆ ಒಂದು 15 ದಿವಸ 1 ತಿಂಗಳಾದ್ಮೇಲೆ ಮತ್ತೆ ಬಂದ್ಬಿಡುತ್ತೆ. ಹೌದು. ಮತ್ತೆ ಹೊಡಿಬೇಕಂತಿರುವಾಗ ಮತ್ತೆ ಹೊಡಿಬೇಕಾಗುತ್ತೆ. ಬಂದ್ರೆ ರಾಸಾಯನಿಕಗಳಿಂದಲೇ ಮಾತ್ರ ಅಂತ ಆದಾಗ ಇದಾಗುತ್ತೆ. ಇನ್ನೊಂದು ಕೆಲವೊಂದು ಬೆಳೆ ಪರಿವರ್ತನೆಯೂ ಮಾಡಬಹುದು. ಸೊ ಈಗ ಅಗಲವಾದ ತೊಗರಿ ಮತ್ತಿ ಮುಂತಾದ ಒಂದು ಬೆಳೆಗಳು ಅಗಲವಾದ ಒಂದು ಸಾಲುಗಳಲ್ಲಿ ಮಾಡೋದ್ರಿಂದ ಈ ಸಾಲುಗಳ ಮಧ್ಯೆ ಈ ಕಳೆಗಳ ಒಂದು ಉಪಟಲ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಇವುಗಳನ್ನು ಹತೋಟಿ ಮಾಡೋಕೆ ಕಷ್ಟ ಆಗ್ಬೋದು. ಬೇರೆ ಯಾವುದು ಅನಿವಾರ್ಯ ಯಾವುದು ಇಲ್ಲ ಅಂತ ಸಮಯದಲ್ಲಿ ರೈತರು ಮುನ್ನೆಚ್ಚರಿಕೆ ವಹಿಸಿ ಈ ಕಳೆನಾಶಕಗಳನ್ನು ಬಳಸಬೇಕು, ಬಹಳ ಮುಖ್ಯ. ಅಂದ್ರೆ ಈಗ ನಾವು ವಾರ್ಷಿಕ ಬೆಳೆಗಳನ್ನ ಬೆಳೀತಕ್ಕಂತ ಸಂದರ್ಭದಲ್ಲಿ ಈಗ ಗೋಧಿ ಬೆಳಿತೀವಿ, ಹತ್ತಿ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತಿರ್ತೀವಿ, ಅಂತ ರೈತರು ಹೇಳೋದು ಎಷ್ಟು ಕಷ್ಟಪಟ್ಟರು ಹೋಗ್ತಾ ಇಲ್ಲ ಇದು ಗರಿಕೆ ಮತ್ತು ಜೇಕು, ಇದ್ಗೆ ಏನ್ ಮಾಡ್ಬೇಕು ಗೊತ್ತಾಗತ್ತಲ್ಲ ಅಂತ ಹೇಳ್ತಾರೆ. ಅದೇನೋ ಇನ್ನೂ ಮೊಳಕೆ ಬಂದಿರ್ತೇವೆ, ಅದೇ ಗರಿಕೆನ ಬಂದ್ಬಿಡತ್ತೆ ಮುಂಚೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ನಿವಾರಣೆ ಮಾಡೋದು, ಕಳೆನಾಶಕದಿಂದ ನಿವಾರಣೆ ಮಾಡೋದು ಕಷ್ಟ ಆಗ್ಬಿಡತ್ತೆ ಅವ್ರಿಗೆ. ಕಳೆನಾಶಕಗಳನ್ನ ನಿವಾರಣೆ ಮಾಡೋದು ತೊಂದರೆ ಆದಂತ ಸಮಯದಲ್ಲಿ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು ಮುಂಚಿತವಾಗಿ ಒಂದು ಬಿತ್ತನೆ ಆದ 15 ದಿನಕ್ಕೆ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು, ಮತ್ತೆ ಸಾಲುಗಳ ಮಧ್ಯೆ ಬೇರೆ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಈಗ ದ್ವಿದಳ ಧಾನ್ಯಗಳು ಇರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಹುರುಳಿ ಇರ್ಬೋದು, ಇಂಥವನ್ನ ಬೆಳೆದ್ರಿಂದ ಏನಾಗುತ್ತೆ ಅಂದ್ರೆ ಅವುಗಳ ಮಾಸ್ಕ್ ಆಗ್ಬಿಡುತ್ತೆ.

ಪಟ್ಟಾರೋ ಅಜಮಾದಂಗೆ ಪತಿ ಸೇವೆ ಮಾಡುವ ತಾಲೆ ಪತ್ರಿ ಹಸ್ತದಲ್ಲ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲ ಗಟ್ಟಿ ವಚನ ಹೇಳಾರಲ್ಲ ಪಾದ ಸೇವೆ ಮಾಡುವ ತಾಲೆ ಬೆಂಗಳೂರು ಜಗದಂಬ ಬಲಗೈಯ ಜಗದಂಬ ಕತ್ತಿಗೆ ನೀ ಕೂಡ ಬಲಗೈಯ ಕರಿಯಲ್ಲ ಛತ್ರಿಲ ದೇವಿ ನಮ್ಮ ಮ್ಯಾಲೆ ಇಂತ ನಗರ ಗಿರಿ ಧೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ ಬೆನ್ನ ಮೇಲೆ